2021-22 ಸಾಲಿನ ಮುಂಗಾರು ಹಂಗಾಮಿನ ವಿವಿಧ ಬೆಳೆಗಳ ಕನಿಷ್ಠ ಬೆಂಬಲ ಬೆಲೆ ಯೋಜನೆ ಕುರಿತು ರಾಯಚೂರು ಕೃಷಿ ವಿಶ್ವವಿದ್ಯಾಲಯದ ಕೃಷಿ ಅರ್ಥಶಾಸ್ತ್ರ ಪ್ರಾಧ್ಯಾಪಕರಾದ ಡಾಕ್ಟರ್ ಜಿಬಿ ಲೋಕೇಶ್ ಅವರೊಂದಿಗೆ ಸಂದರ್ಶನವನ್ನು ಸಂದರ್ಶಕರು ಡಾಕ್ಟರ್ ವಿಜಿ ಭಾವಲತಿ. ರೈತ ಬಾಂಧವರಿಗೆ ನಮಸ್ಕಾರ. ರೈತ ಬಾಂಧವರು ಇವತ್ತಿನ ಕಾರ್ಯಕ್ರಮದಲ್ಲಿ ಕೃಷಿ ಉತ್ಪನ್ನಗಳ ಕನಿಷ್ಠ ಬೆಂಬಲ ಬೆಲೆ ಬಗ್ಗೆ ಒಂದಿಷ್ಟು ಮಾಹಿತಿಯನ್ನು ಮಾಡಿಕೊಳ್ಳೋಣ. ಪ್ರತಿ ವರ್ಷವೂ ಕೇಂದ್ರ ಸರ್ಕಾರ ಮುಂಗಾರು ಮತ್ತು ಹಿಂಗಾರು ಬೆಳೆಗಳಿಗೆ ಕನಿಷ್ಠ ಬೆಂಬಲ ಬೆಲೆಯನ್ನು ಘೋಷಣೆ ಮಾಡ್ತಾ ಇರುತ್ತೆ. ಇವತ್ತಿನ ಕಾರ್ಯಕ್ರಮದಲ್ಲಿ ಮುಂಗಾರು ಹಂಗಾಮಿನ ವಿವಿಧ ಬೆಳೆಗಳ ಕನಿಷ್ಠ ಬೆಂಬಲ ಬೆಲೆ ಯಾವ ರೀತಿ ಇದೆ, ಜೊತೆಗೆ ಏನಿದು ಬೆಂಬಲ ಬೆಲೆ ಅಂದರೆ ರೈತರಿಗೆ ಯಾವ ರೀತಿ ಪ್ರಯೋಜನ ಆಗುತ್ತೆ ಬೆಂಬಲ ಬೆಲೆಗಳಿಂದ ಅಂತಕ್ಕಂಥ ಕೆಲವೊಂದಿಷ್ಟು ಮಾಹಿತಿಯನ್ನು ಇವತ್ತು ನಮ್ಮ ರೈತರಿಗೆ ಮಾಡಿಕೊಡಲಿಕ್ಕೆ ನಮ್ಮ ಜೊತೆ ರಾಯಚೂರು ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯದ ಅರ್ಥಶಾಸ್ತ್ರ ವಿಭಾಗದ ಪ್ರಾಧ್ಯಾಪಕರಾದಂಥ ಡಾಕ್ಟರ್ ಜಿ ಬಿ ಲೋಕೇಶ್ ಅವರು ನಮ್ಮೊಂದಿಗಿದ್ದಾರೆ. ಅವರಿಂದ ಈ ವಿಚಾರವಾಗಿ ಇವತ್ತಿನ ಕಾರ್ಯಕ್ರಮದಲ್ಲಿ ಮಾಹಿತಿಯನ್ನು ಮಾಡಿಕೊಳ್ಳೋಂಥ ನಮಸ್ಕಾರ ಡಾಕ್ಟರ್ ಲೋಕೇಶ್ ಅವರೇ. ಸರ್ ನಮಸ್ಕಾರ, ಹಾಗೂ ರೈತ ಬಾಂಧವರಿಗೂ ಸಹ ನನ್ನ ಅನಂತ ನಮಸ್ಕಾರಗಳು. ಸರ್ ಹೇಳಿ, ಮೊದಲನೇದಾಗಿ ಏನಿದು ಬೆಂಬಲ ಬೆಲೆ, ಬೆಂಬಲ ಬೆಲೆ ಅಂತ ಹೇಳ್ತಿರ್ತೀವಿ, ಏನಿದು ಬೆಂಬಲ ಬೆಲೆ ಅಂದರೆ? ಸೊ ನಾವು ಮುಖ್ಯವಾಗಿ ಈಗ ನಮ್ಮಲ್ಲಿ ಈ ಕೃಷಿ ಅಂತ ಬಂದಾಗ ನಮ್ಮಲ್ಲಿ ಉತ್ಪಾದನೆ ತಕ್ಕಂಥ ಬೆಳೆದ ತಕ್ಷಣ ನಾವು ಮಾರಾಟ ಮಾಡಲಿಕ್ಕೆ ಹೋಗ್ತೀವಿ. ಆಗ ಈ ಬೆಲೆ ನಮ್ಮ ಎಲ್ಲರಿಗೂ ತಿಳಿದಂಗೆ ಮಾರ್ಕೆಟ್ ಯಾವ ಥರ ನಿರ್ಧಾರ ಆಗುತ್ತೆ, ರೈತರು ಮಾರ್ಕೆಟಿಗೆ ತಗೊಂಡು ಹೋಗ್ತೀವಿ, ಅಲ್ಲಿ ಬೆಲೆ ಯಾರು ತಗೊಳ್ಳೋರಿರ್ತಾರೆ, ಅಲ್ಲಿ ಅವತ್ತಿನ ಬಜಾರ್ ರೇಟ್ ಏನಿರುತ್ತೋ ಆ ಥರ ಬೆಲೆ ನಿರ್ಧಾರ ಆಗುತ್ತೆ. ಸೊ ಇದು ನಮ್ಮ ದೈನಂದಿನ ನಮ್ಮ ರೈತ ಬಾಂಧವರಿಗೆ ತಿಳಿದಕ್ಕಂಥ ವಿಷಯ. ಈಗ ಬೆಳೆದಾಗ ಕೆಲವು ಸರಿ ಹೆಚ್ಚು ಉತ್ಪಾದನೆ ಆದಾಗ ಬೆಲೆ ಭಾಳಷ್ಟು ಕಡಿಮೆ ಹೋದಾಗ ಅವರನ್ನು ಕಾಪಾಡಲಿಕ್ಕೆ ರೈತ ಬಾಂಧವರನ್ನು ಅವರು ಹಾಕಿತಕ್ಕಂಥ ಬಂಡವಾಳ ಅದಕ್ಕಿಂತಕ್ಕಂಥ ಶ್ರಮವನ್ನು ಹಾಗೂ ಅದಕ್ಕೆ ಮಾಡೋ ಒಂದು ಕನಿಷ್ಠ ಬೆಂಬಲ ಬೆಲೆ ಒಂದು ಬೆಲೆ ನಿರ್ಧಾರ ಮಾಡಬೇಕು. ನಮ್ಮ ಇದು ನಮ್ಮ ಕೇಂದ್ರ ಸರ್ಕಾರದ ಒಂದು ಕೃಷಿ ಬೆಲೆಗಳ ನೀತಿ, ಅದರಲ್ಲಿ ಈ ನೀತಿ ಒಳಗೆ ಇದು ಬೆಂಬಲ ಬೆಲೆ ನೀತಿ ಎಂಬುದು ಸಹ ಒಂದು ಭಾಗ. ಹಾಗೂ ಇದರಂತೆ ಪ್ರತಿ ವರ್ಷವೂ ಸಮೇತ ಮುಂಗಾರು ಬೆಳೆಗೆ ಮತ್ತು ಹಿಂಗಾರು ಬೆಳೆಗೆ ಬೆಂಬಲ ಬೆಲೆಯನ್ನು ಸರ್ಕಾರವು ಹಂಗಾಮು ಪ್ರಾರಂಭವಾಗಿದ್ದಕ್ಕಿಂತ ಮುಂಚಿತವಾಗಿ ನಮ್ಮ ಬೆಂಬಲ ಬೆಲೆಯನ್ನು ಘೋಷಣೆ ಮಾಡುತ್ತಾರೆ. ಇದು ಸಾಮಾನ್ಯವಾಗಿ ಮುಂಗಾರು ಬೆಳೆಗೆ ಮೇ ಕೊನೆ ಅಥವಾ ಜೂನ್ ಮೊದಲನೇ ವಾರದಲ್ಲಿ ಮುಂಗಾರು ಬೆಳೆಗಳಿಗೆ ಕನಿಷ್ಠ ಬೆಂಬಲ ಬೆಲೆಯನ್ನು ಘೋಷಣೆ ಮಾಡುತ್ತಾರೆ. ಇಲ್ಲಿ 13 ಬೆಳೆಗಳನ್ನು ಮುಂಗಾರು ಹಂಗಾಮಿನಲ್ಲಿ ಪ್ರತಿ ವರ್ಷವೂ ಘೋಷಣೆ ಮಾಡುತ್ತಾರೆ. ಅದೇ ರೀತಿಯಾಗಿ ಈ ವರ್ಷ ರಾಷ್ಟ್ರಮಟ್ಟದ ಪ್ರಮುಖ ಬೆಳೆಗಳಿಗೆ ಕನಿಷ್ಠ ಬೆಂಬಲ ಬೆಲೆ 2021-22 ಸಾಲಿಗೆ ಘೋಷಣೆಯಾಗಿದೆ ಅಂತ ಬೆಲೆ. ಹೌದು, ಘೋಷಣೆ ಆಗಿದೆ. ಮೊದಲನೇದಾಗಿ ನಾವು ಹೋಗೋಣ ಭತ್ತ. ಅದರಲ್ಲಿ 2 ಗ್ರೇಡ್, ಒಂದು ಸಾಮಾನ್ಯ ಭತ್ತ, ಇನ್ನೊಂದು ಗ್ರೇಡ್ ಎ ಅಂತ ಇದೆ. ಸಾಮಾನ್ಯ ಭತ್ತಕ್ಕೆ ಈ ಕನಿಷ್ಠ ಬೆಂಬಲ ಬೆಲೆ ಈ ವರ್ಷ 1940 ರೂಪಾಯಿ ಇದೆ. ಗ್ರೇಡ್ ಎ ಅಂದ ಅದಕ್ಕೆ 1960 ರೂಪಾಯಿ ಇದೆ. ಅದೇ ರೀತಿಯಾಗಿ ಜೋಳ, ಹೈಬ್ರಿಡ್ ಜೋಳಕ್ಕೆ 2738 ರೂಪಾಯಿ ಇದೆ. ಮಾಲ್ದಂಡಿ ಜೋಳ ಅದಕ್ಕೆ 2758 ರೂಪಾಯಿ ಇದೆ. ಸಜ್ಜೆ 2250 ರೂಪಾಯಿ ಇದೆ. ರಾಗಿಗೆ 3377 ರೂಪಾಯಿ ಇದೆ. ಅದೇ ರೀತಿ ಮೆಕ್ಕೆಜೋಳ 1870 ರೂಪಾಯಿ ಇದೆ. ಅದೇ ರೀತಿ ತೊಗರಿ 6300 ರೂಪಾಯಿ ಇದೆ. ಅದೇ ರೀತಿ ಹೆಸರು 7275 ರೂಪಾಯಿ ಇದೆ. ಉದ್ದು 6300 ರೂಪಾಯಿ. ಶೇಂಗಾ 6550 ರೂಪಾಯಿ. ಸೂರ್ಯಕಾಂತಿ 6015 ರೂಪಾಯಿ. ಸೋಯಾಬೀನ್ 3950 ರೂಪಾಯಿ. ಎಳ್ಳು 3307 ರೂಪಾಯಿ. ಚೆಳ್ಳು 6930 ರೂಪಾಯಿ. ಹತ್ತಿ, ಹತ್ತಿಯಲ್ಲಿ 2 ಗ್ರೇಡ್ ಇದೆ, ಒಂದು ಮೀಡಿಯಮ್ಮು ಅಥವಾ ಇನ್ನೊಂದು ಲಾಂಗ್ ಸ್ಟೇಪಲ್ ಅಂತ ಕರಿತೀವಿ. ಉದ್ದ ಹತ್ತಿಯಲ್ಲಿ ಮೀಡಿಯಮ್ ಇದಕ್ಕೆ 5726 ರೂಪಾಯಿ ಇದೆ. ಉದ್ದ ಅದಕ್ಕೆ ಹತ್ತಿಗೆ 6025 ರೂಪಾಯಿ ಇದೆ. ಇವು ಪ್ರಮುಖವಾದ ಮುಂಗಾರು ಬೆಳೆಗಳು ನಮ್ಮ ರಾಷ್ಟ್ರ ಮಟ್ಟದಲ್ಲಿ. ಈಗ ಮುಂಗಾರು ಬೆಳೆಗಳ ಈ ಬೆಲೆಗಳನ್ನು ಮುಂಚಿತವಾಗಿ, ಅಂದರೆ ಇದನ್ನು ಜೂನ್ ಮೊದಲನೇ ವಾರ ಅಥವಾ ಮೇ ತಿಂಗಳ ಕೊನೆಯ ಅಂತ್ಯ ಭಾಗದಲ್ಲಿ ಘೋಷಣೆ ಮಾಡಿದೆ. ಈಗ ತಾವು ಹೇಳಿದ ಹಾಗೆ ವಿವಿಧ ಬೆಳೆಗಳಿಗೆ ಬೆಂಬಲ ಬೆಲೆ 2021-22 ಸಾಲಿನ ಮುಂಗಾರು ಹಂಗಾಮಿಗೆ ಬೆಲೆಗಳ ಘೋಷಣೆಯಾಗಿದ್ದಾವೆ. ಈ ಬೆಂಬಲ ಬೆಲೆಯನ್ನು ನಿರ್ಧಾರವನ್ನು ಮಾಡಲಿಕ್ಕೆ ಅನುಸರಿಸತಕ್ಕಂಥ ಪದ್ಧತಿಗಳಿವೆ, ಯಾವ ರೀತಿ ಬೆಲೆ ನಿಗದಿ ಮಾಡ್ತಾರೆ? ಇದಕ್ಕೂ ಸಮೇತ ಒಂದು ಲೆಕ್ಕಾಚಾರ ಇದೆ. ಯಾವುದೇ ಒಂದು ಮಾಡಬೇಕಾದಾಗ ಒಂದು ಬೆಂಬಲ ನಿರ್ಧಾರ ಮಾಡಿದಾಗ ನಮ್ಮಲ್ಲಿ ಈಗ ಪ್ರಮುಖವಾಗಿ ಒಂದು 5-6 ಮಾನದಂಡಗಳನ್ನು ನಮ್ಮಲ್ಲಿ ಗಣನೆಗೆ ತಗೊಳ್ತಾರೆ. ಮೊಟ್ಟ ಮೊದಲನೇದಾಗಿ ಆ ಬೆಳೆ ಬೆಳೆಯಲಿಕ್ಕೆ 1 ಕ್ವಿಂಟಾಲ್ ಆ ಉತ್ಪನ್ನ, ಕೃಷಿ ಉತ್ಪನ್ನ ಬೆಳೆಗೆ ತಗಲುವ ವೆಚ್ಚ, ಹಾಗೂ ಅದರಲ್ಲಿ ಈಗ ಈ ರಾಷ್ಟ್ರೀಯ ಮತ್ತು ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ಆಗುವ ಬದಲಾವಣೆಗಳು, ಆ ಉತ್ಪನ್ನದ ಬೆಲೆಗಳಲ್ಲಿ ಆಗುವ ಬದಲಾವಣೆಗಳು, ಹಾಗೂ ಮತ್ತೆ ಪ್ರಸ್ತುತ ಬೇಡಿಕೆ ಮತ್ತು ಪೂರೈಕೆಯಲ್ಲಿನ ಒಂದು ಉತ್ಪನ್ನದ ಬೇಡಿಕೆ ಮತ್ತು ಪೂರೈಕೆ, ಹಾಗೂ ಈ ಕಳೆದ ವರ್ಷದ ಸಂಗ್ರಹ ಮತ್ತು ಮುಂದಿನ ವರ್ಷದ ನಮ್ಮ ಬೇಡಿಕೆ ಅಥವಾ ಯಾವ ಥರ ಇರುತ್ತೆ ಅಂದರದ ಮೇಲಿನ ಸಮೇತ ನಮ್ಮಲ್ಲಿ ಗಣನೆಗೆ ತಗೊಳ್ತಾರೆ. ಇವು ಪ್ರಮುಖವಾಗಿ ಆಮೇಲೆ ನಮ್ಮಲ್ಲಿ ಎಕ್ಸ್ಪೋರ್ಟ್ ಇಂಪೋರ್ಟ್ ಅಂತ ಏನು ಕರಿತೀವಿ, ಆಮದು ಮತ್ತು ರಫ್ತಿನ ನೀತಿ ನಿಯಮಗಳು ಸಮೇತ ಈ ಎಲ್ಲ ಅಂಶಗಳನ್ನು ಇದರಿಂದ ಆಗತಕ್ಕಂಥ ಪರಿಣಾಮಗಳು ಅಂದರೆ ಗ್ರಾಹಕರಲ್ಲಿ ಆಗತಕ್ಕಂಥ ಪರಿಣಾಮ ಬೆಲೆ ಜಾಸ್ತಿ ಮಾಡಿದಾಗ ಅವರನ್ನು ಸಮೇತ ಉದ್ಯಮಿ ಮತ್ತು ಗ್ರಾಹಕರನ್ನು ಸಮೇತ ಗಮನದಲ್ಲಿ ಇಟ್ಟುಕೊಂಡು ಈ ಬೆಂಬಲ ಬೆಲೆಯನ್ನು ಎಲ್ಲ ಉತ್ಪನ್ನಗಳಿಗೆ ನಿರ್ಧಾರ ಮಾಡ್ತಾರೆ. ಅಂದರೆ ಒಂದು ಉದಾಹರಣೆಯನ್ನು ಕೊಡ್ತೀರಾ? ಉದಾಹರಣೆ ಅಂತಂದರೆ ಒಂದು ಭತ್ತವನ್ನು ತೆಗೆದುಕೊಂಡಾಗ ಈ ಥರದಲ್ಲಿ ನಮ್ಮಲ್ಲಿ ಎರಡು ರೀತಿ ನಮ್ಮಲ್ಲಿ ಬೆಂಬಲ ಬೆಲೆ ಅಂದಾಗ ಈಗ ಇತ್ತೀಚೆಗೆ ಬೆಂಬಲ ಬೆಲೆ ಬಂದಾಗ ಉತ್ಪಾದನಾ ವೆಚ್ಚ ಈಗ ನಮ್ಮಲ್ಲಿ ಈಗ ಹೇಗೆ ನಿರ್ಧಾರ ಮಾಡಿದಾರೆ ಅಂದರೆ ಒಂದು ಉತ್ಪಾದನಾ ವೆಚ್ಚದಲ್ಲಿ ಯಾರು ನಿರ್ಧಾರ ಮಾಡ್ತಾರಂದ್ರೆ ಸಿ ಎ ಸಿ ಪಿ ಕೃಷಿ ವೆಚ್ಚ ಮತ್ತು ಬೆಲೆ ಆಯೋಗ. ಆ ಆಯೋಗ ಪ್ರತಿ ವರ್ಷವೂ ಅವರು ತಮ್ಮ ರಾಷ್ಟ್ರ ಮಟ್ಟದಲ್ಲಿ ಎಲ್ಲ ರಾಜ್ಯಗಳು ಈ ಪ್ರಮುಖವಾದ ಬೆಳೆಗಳಿಗೆ ತಗುಲುವ ವೆಚ್ಚವನ್ನು ಅಂಕಿಅಂಶಗಳನ್ನು ಸಂಗ್ರಹ ಮಾಡಿ ಒಂದು ಲೆಕ್ಕಾಚಾರದ ಪ್ರಕಾರ ಒಂದು ಕ್ವಿಂಟಲ್ ಉತ್ಪನ್ನ ಬೆಳೀಲಿಕ್ಕೆ ಎಷ್ಟು ಖರ್ಚಾಗುತ್ತೆ ಅದನ್ನು ಒಂದು ಎಲ್ಲ ಬೆಳೆಗಳಿಗೆ ಪ್ರತಿ ವರ್ಷವೂ ಅವರು ಲೆಕ್ಕಾಚಾರ ಹಾಕಿ ಆ ಲೆಕ್ಕಾಚಾರದ ಪ್ರಕಾರ ಅವರು ಕೇಂದ್ರ ಸರ್ಕಾರಕ್ಕೆ ಶಿಫಾರಸು ಮಾಡ್ತಾರೆ ಈ ಬೆಲೆಗಳಲ್ಲಿ ಈ ಉತ್ಪನ್ನಗಳಿಗೆ ಮುಂದಿನ ವರ್ಷ ಅಥವಾ ಹಂಗಾಮಿಗೆ ಎಷ್ಟು ಬೆಲೆ ನಿರ್ಧಾರ ಮಾಡಬಹುದು. ಕಮಿಷನ್ ಏನು ಮಾಡುತ್ತಂದ್ರೆ ಉತ್ಪಾದನಾ ಖರ್ಚ ಮತ್ತು ಇನ್ನು ಇತರೆ ಅಂಶಗಳನ್ನು ಗಣನೆಗೆ ತಗೊಂಡು ಸರ್ಕಾರಕ್ಕೆ ಅದನ್ನು ಶಿಫಾರಸು ಮಾಡುತ್ತೆ. ಈ ಶಿಫಾರಸಿನ ಮೇರೆಗೆ ಕೇಂದ್ರ ಸರ್ಕಾರ ಪ್ರತಿ ವರ್ಷವೂ ಸಮೇತ ಹಂಗಾಮಿಗೆ ಘೋಷಣೆ ಮಾಡುತ್ತೆ. ಸೊ ಈ ಭತ್ತವನ್ನು ಯಾವ ಥರ ಮಾಡುತ್ತೆ ಅಂದರೆ ಉದಾಹರಣೆಗೆ ಹೇಳಬೇಕಂದ್ರೆ ಈಗ ಭತ್ತ ಉದಾಹರಣೆಗೆ ಭತ್ತ ಏನು ಮಾಡ್ತಾರೆ ಒಂದು ಕ್ವಿಂಟಲ್ ಭತ್ತ ಬೆಳೀಲಿಕ್ಕೆ ತಗಲುವ ವೆಚ್ಚ ಅಂದರೆ ₹1,000 ಇದೆ. ಅದಕ್ಕೆ ಇಲ್ಲಿ ಎರಡು ವೆಚ್ಚ ಬರುತ್ತೆ ನಮ್ಮಲ್ಲಿ. ಆ ವೆಚ್ಚದಲ್ಲಿ ಒಂದು ಭರಿಸಿದ ವೆಚ್ಚ ಮತ್ತು ಸಮಗ್ರ ವೆಚ್ಚ. ಬೆಂಬಲ ಬೆಲೆ ಘೋಷಣೆ ಮಾಡಲಿಕ್ಕೆ ಭರಿಸಿದ ವೆಚ್ಚ ಮತ್ತು ಅದು ಕುಟುಂಬ ವೆಚ್ಚ ಕುಟುಂಬ ಕೂಲಿ ಎರಡು ಸೇರಿಸಿ ಅದಕ್ಕೆ 50% ಕನಿಷ್ಠ 50% ಲಾಭಾಂಶ ಸೇರಿಸಿ ಬೆಂಬಲ ಬೆಲೆ ಘೋಷಣೆ ಮಾಡ್ತಾರೆ. ಇದರಲ್ಲಿ ಈಗ ಉದಾಹರಣೆಗೆ ಭತ್ತ ತಗೊಂಡ್ರೆ ಒಂದು ಕ್ವಿಂಟಲ್ ಭತ್ತ ಬೆಳೀಲಿಕ್ಕೆ ₹1,000 ಆದರೆ ಅದರಲ್ಲಿ ಕುಟುಂಬ ಸದಸ್ಯರ ಕೂಲಿ ವೆಚ್ಚ ಸೇರಿಸಿದ್ರೆ ₹300 ಆದರೆ ₹1,300 ಆಗುತ್ತೆ. ಆ ₹1,300 50% ಲಾಭ ಕನಿಷ್ಠ 50% ಲಾಭ ಅಂತ ನಮ್ಮಲ್ಲಿ ಈಗ ನೀತಿ ಇದೆ. ಆ ಪ್ರಕಾರ ಹೋದ ₹1,300 + 50% ₹650 ಆಗ ಮಾಡಿದಾಗ ಒಟ್ಟು ₹1,550 ಆಗುತ್ತೆ. ಸೊ ಈ ಥರ ಎಲ್ಲ ಬೆಳೆಗಳಿಗೆ ಆ ವರ್ಷದಲ್ಲಿ ಏನು ಖರ್ಚು ಬರುತ್ತೆ ಮತ್ತು ಆ ಖರ್ಚು ಒಂದು ಕ್ವಿಂಟಲ್ಗೆ ಮತ್ತು ಕುಟುಂಬ ಸದಸ್ಯರ ಕೂಲಿ ವೆಚ್ಚ ಅವೆರಡು ಒಟ್ಟುಗೂಡಿ ಅದಕ್ಕೆ 50% ಲಾಭಾಂಶ ಸೇರಿಸಿ ಬೆಂಬಲ ಬೆಲೆಯನ್ನು ನಿರ್ಧಾರ ಮಾಡ್ತಾರೆ. ಅಂದರೆ ನಿಮ್ಮ ಒಂದು ತಾವು ಆರ್ಥಿಕ ತಜ್ಞರಾಗಿ ವರ್ಷದಿಂದ ವರ್ಷಕ್ಕೆ ಈ ಬೆಂಬಲ ಬೆಲೆಯಲ್ಲಿ ಬದಲಾವಣೆ ಆಗ್ತಿರತ್ತಂತೀರಾ? ಅಂದರೆ ಇನ್ನು ಜಾಸ್ತಿ ಆಗ್ತಾ ಇರತ್ತಂತೀರ ಅಥವಾ ಕಡಿಮೆ ಆಗ್ತಾ ಇರ್ತಾರೆ ಬೆಂಬಲ ಬೆಲೆ? ಸಾಮಾನ್ಯವಾಗಿ ಬೆಲೆಗಳು ಏರ್ತಾ ಇರ್ತವೆ, ಬೆಲೆಗಳು ಯಾವಾಗಲೂ ಕಡಿಮೆ ಆಗ್ಲಿಕ್ಕೆ. ಇದು ನಮ್ಮಲ್ಲಿ ಆರ್ಥಿಕ ಒಂದು ಪರಿಸ್ಥಿತಿ ನೋಡ್ತಾ ಇದ್ದ ಪ್ರತಿಯೊಂದು ವಸ್ತುವಿನ ಬೆಲೆ ಏರ್ತಾ ಇರುತ್ತೆ. ಬಟ್ ಯಾವ ತರ ಏರ್ತವೆ ಅನ್ನೋದ್ರ ಬಗ್ಗೆ ಒಂದು ವಸ್ತುಗಿಂತ ಒಂದೊಂದು ವಸ್ತುಗೆ ಒಂದು ಉತ್ಪನ್ನಕ್ಕೆ ಇನ್ನೊಂದು ವಸ್ತುಗೆ ವ್ಯತ್ಯಾಸ ಇರುತ್ತೆ. ಸೊ ಇದರಲ್ಲಿ ನಮ್ಮಲ್ಲಿ ಈಗ ಕೃಷಿ ಉತ್ಪನ್ನಗಳು ನೋಡಿದಾಗ ಅದು ಬೆಲೆಗಳು ಸಾಮಾನ್ಯವಾಗಿ ಅದಕ್ಕಂತ ಉಪಯೋಗಿಸ್ಕಂತ ಪರಿಕರಗಳೇನಿದಾವೆ ಅವುಗಳ ಬೆಲೆ ಜಾಸ್ತಿ ಆದಾಗ ಈ ಇದಕ್ಕೂ ಸಮೇತ ಉತ್ಪನ್ನದ ಬೆಲೆ ಸಮೇತ ಖರ್ಚು ಜಾಸ್ತಿ ಆಗ್ತಾ ಇರುತ್ತೆ. ಸೊ ಇದರಲ್ಲಿ ಸಾಮಾನ್ಯವಾಗಿ 4-5% ಪ್ರತಿ ವರ್ಷ ಜಾಸ್ತಿ ಆಗೋದು ಕಂಡು ಬಂದಿದೆ. ಈಗ ನಾವು ವಿಶ್ಲೇಷಣೆ ಮಾಡಿದಾಗ ಕಳೆದ ವರ್ಷಗಳಲ್ಲಿ ನಮ್ಮಲ್ಲಿ ಏನು ಬೆಂಬಲ ಬೆಲೆ ಇದೆಯೋ ಅದ್ರ ಬಗ್ಗೆ ನೋಡಿದಾಗ ತಗಲುವ ವೆಚ್ಚ ನೋಡ್ತಾ ಹೋದಾಗ ನಾವೇನು ಒಂದು ಕ್ವಿಂಟಲ್ ಬೆಳೆ ಬೆಳೀಲಿಕ್ಕೆ ಒಂದು ಉತ್ಪನ್ನ ಬೆಳೀಲಿಕ್ಕೆ ಎಷ್ಟು ಖರ್ಚಾಗುತ್ತೋ ಸಾಮಾನ್ಯದರಿಂದ 4-6% ಬೆಲೆ ಜಾಸ್ತಿ ಆಗ್ತಾ ಹೋಗುತ್ತೆ. ಅದರಲ್ಲಿ ನಿರ್ಧಾರ ಕೆಲವು ಸರಿ ಏನಾಗುತ್ತಂದರೆ ಕೆಲವು ಸರಿ ಬೇಡಿಕೆ ಮತ್ತು ಪೂರೈಕೆ ನೋಡಿ ನಮ್ಮಲ್ಲಿ ಆ ಒಂದು ಉತ್ಪನ್ನದ್ದು ಅವಾಗ ಏನು ಮಾಡ್ತಾರೆ ಬೆಂಬಲ ಬೆಲೆ ಘೋಷಣೆ ಮಾಡಬೇಕಾದಾಗ ಕೆಲವು ಉತ್ಪನ್ನಗಳಿಗೆ ಸ್ವಲ್ಪ ಜಾಸ್ತಿ ಕೊಡ್ತಾರೆ. ಯಾಕಂದ್ರೆ ಅದಕ್ಕೆ ನಮ್ಮಲ್ಲಿ ಪೂರೈಕೆ ಜಾಸ್ತಿ ಮಾಡಿಸ್ಬೇಕಂತ ಇದ್ದಾಗ ಉದಾಹರಣೆಗೆ ಈಗ ನಮ್ಮಲ್ಲಿ ಎಣ್ಣೆ ಬೀಜಗಳು ನಮ್ಮಲ್ಲಿ ಕಡಿಮೆ ಇದೆ, ನಾವು ಎಲ್ಲರಿಗೆ ಗೊತ್ತಿದ್ದಾಗ ನಾವು ಅಡುಗೆ ಹೊರದೇಶಗಳನ್ನು ನಾವು ಆಮದು ಮಾಡ್ಕೊಂತಿದ್ವಿ. ಅದುಗಳನ್ನು ನಮ್ಮಲ್ಲಿ ಏನು ಈಗ ಅದನ್ನ ಉತ್ಪಾದನೆ ಜಾಸ್ತಿ ಮಾಡಬೇಕು. ಶೇಂಗಾ, ಸೂರ್ಯಕಾಂತಿ, ಸೋಯಾಬೀನ್, ಅದಕ್ಕೆ ಏನು ಮಾಡಿ ಈ ಸರಿ ಸೂರ್ಯಕಾಂತಿ ಮತ್ತು ಶೇಂಗಾಕ್ಕೆ ಸ್ವಲ್ಪ ಜಾಸ್ತಿ ಒತ್ತು ಕೊಟ್ಟು ಅದಕ್ಕೆ ಸ್ವಲ್ಪ ಜಾಸ್ತಿ ಬೆಂಬಲ ಬೆಲೆ ಕೊಡ್ತಾರೆ. ಇದರಿಂದ ಏನಾಗುತ್ತೆ ಅಂದರೆ ಬೆಲೆಯನ್ನು ನೋಡಿದಾಗ ರೈತರಿಗೆ ಇದರಲ್ಲಿ ಜಾಸ್ತಿ ಬೆಳೆ ಬೆಳೆ ಲಾಭಾಂಶ ಬಂದಾಗ ಅವರು ಜಾಸ್ತಿ ಏರಿಯನ್ನ ಭೂಮಿನ ಅದಕ್ಕೆ ಬೆಳಿಲಿಕ್ಕೆ ಉಪಯೋಗ ಮಾಡಿದಾಗ ಉತ್ಪಾದನೆ ಜಾಸ್ತಿ ಆಗುತ್ತೆ. ಸೊ ಈ ಎಲ್ಲಾ ಅಂಶಗಳನ್ನು ಸಮೇತ ಗಣನೆ ತಗೊಳ್ತಾರೆ. ಅಂದ್ರೆ ಮುಂಗಾರು ಪೂರ್ವದಲ್ಲಿ ಇದನ್ನ ಅನೌನ್ಸ್ಮೆಂಟ್ ಮಾಡೋದ್ರಿಂದ ರೈತರಿಗೆ ಒಂದು ಲೆಕ್ಕಾಚಾರ ಸಿಗುತ್ತೆ, ಯಾವ ಬೆಳೆನ ನಾನು ಹಾಕಬೇಕು, ಎಷ್ಟು ಹಾಕಬೇಕು ಅನ್ನೋದು ಒಂದು ಲೆಕ್ಕಾಚಾರ ಸಿಗುತ್ತೆ. ಹೌದು, ಇದು ಇದರಿಂದ ಏನು ಮುಂಗಾರು ನಮ್ಮಲ್ಲಿ ಕೇಳಬಹುದು, ಈ ಬೆಂಬಲ ಬೆಲೆ ಘೋಷಣೆ ಮಾಡಿದ್ರೆ ನಮಗೆ ರೈತರಿಗೆ ಏನು ಲಾಭ? ಹೌದು, ಪ್ರಮುಖವಾಗಿ ಏನ್ ನಮ್ಮಲ್ಲಿ ಒಂದು ಇದ್ರ ಒಂದು ನಮ್ಮ ದಿಕ್ಸೂಚಿ ನಮಗೆ ಪ್ರಮುಖವಾಗಿ ರೈತರಿಗೆ ಏನು ಸಿಗುತ್ತೆ ಅಂದ್ರೆ ಇದರಿಂದ ಈ ಮುಂದಿನ ವರ್ಷದ ಬೆಲೆ ಹೆಂಗಿರುತ್ತಪ್ಪ ಅಂತ ನಾವು ಕೇಳಿದಾಗ ಇದಕ್ಕೆ ಇದು ಒಂದು ದಿಕ್ಸೂಚಿ ಇದೆ, ಲೆಕ್ಕಾಚಾರ ಸಿಗುತ್ತೆ. ಇದು ನೋಡಿ ಇದು ಇದಕ್ಕೆ ಜಾಸ್ತಿ ಬೆಳೆದ್ರೆ ಗ್ಯಾರಂಟಿ ಇದೆ, ಇದಕ್ಕೆ ಜಾಸ್ತಿ ಇಷ್ಟಿಷ್ಟು ಜಾಸ್ತಿ ಮಾಡಿದ್ದಾರೆ, ಇದರಿಂದ ಇಷ್ಟಿಷ್ಟು ಬೆಲೆ ಬರ್ಬೋದು, ಆಸುಪಾಸನಾಗಿರುತ್ತಂದ್ರೆ ಆವಾಗ ಆದ್ರಿಂದ ಕನಿಷ್ಠ ಬೆಂಬಲ ಆದ್ರೆ ಮಾರುಕಟ್ಟೆ ಅದಕ್ಕಿಂತ ಕೆಳಗೆ ಬರಲಿಕ್ಕೆ ಸಾಮಾನ್ಯವಾಗಿ ಕಡಿಮೆ ಅವಕಾಶ ಇರುತ್ತೆ, ಅದಕ್ಕಿಂತ ಮೇಲೆ ಮಾರುಕಟ್ಟೆ ಬೆಲೆ ಇರುತ್ತೆ. ಇದನ್ನ ನೋಡ್ಕೊಂಡು ನಾವು ಎಷ್ಟು ಬೆಳೆಯನ್ನ ಎಷ್ಟು ಪ್ರಮಾಣದಲ್ಲಿ ಯಾವ ಬೆಳೆಯನ್ನ ಯಾವ ಪ್ರಮಾಣದಲ್ಲಿ ಎಷ್ಟು ಪ್ರದೇಶದಲ್ಲಿ ನಾವು ಬೆಳೆದಾಗ ನೋಡಬಹುದು. ಈಗ ಆಹಾರ ಉತ್ಪನ್ನಗಳು ಅಂದರೆ ವಿಶೇಷವಾಗಿ ಕೃಷಿ ಉತ್ಪನ್ನಗಳು ಬೆಂಬಲ ಬೆಲೆ ಘೋಷಣೆ ಮಾಡ್ತಾ ಇರ್ತಾರೆ. ಇದೇ ರೀತಿಯಾಗಿ ಬೆಲೆ ಕೆಲವೊಂದು ಹಣ್ಣು ತರಕಾರಿಗಳು ಬರ್ತವೆ, ಬೇರೆ ಕೆಲವೊಂದು ತೆಂಗು ಬರುತ್ತೆ, ಅಡಿಕೆ ಬರುತ್ತೆ, ಇವಕ್ಕೆಲ್ಲ ತಂಬಾಕುಗಳು ಬರ್ತವೆ, ಇವನು ರೈತರು ಬೆಳೀತಾ ಇರ್ತಾರೆ, ಇವಕ್ಕೆಲ್ಲ ಬೆಂಬಲ ಬೆಲೆಗಳು ಘೋಷಣೆ ಆಗ್ತಾರಂತೆ ಸರ್. ಈಗ ತೋಟಗಾರಿಕೆ ಬೆಳೆಗಳಿಗೆ ಉದಾಹರಣೆಗೆ ಅಡಿಕೆ ಇದಕ್ಕಿದೆ ನಮ್ಮಲ್ಲಿ, ತೆಂಗು ಮತ್ತೆ ಅಂದ್ರೆ ಕೊಬ್ಬರಿಗೆ ಮಾತ್ರ ನಮ್ಮಲ್ಲಿ ಬೆಂಬಲ ಬೆಲೆ ಇದೆ, ಬೇರೆ ಬೆಳೆಗಳಿಗೆ ನಮ್ಮಲ್ಲಿ ಬೆಂಬಲ ಬೆಲೆ ಇಲ್ಲ. ಕಬ್ಬಿಗೆ ಸಹ ಕಬ್ಬಿಗಿದೆ ಪ್ರತಿ ವರ್ಷನು ಕಬ್ಬಿಗೆ ಬೆಂಬಲ, ಅದರಲ್ಲಿ FRP ಅಂತ ಫೇರ್ ರೆಮ್ಯುನರೇಟಿವ್ ಪ್ರೈಸ್ ಅಂತ ಇರುತ್ತೆ, ಅದ್ರ ಬಗ್ಗೆ ಅದನ್ನ ನಾವು ಒಂದು ರಿಕವರಿ ಪರ್ಸೆಂಟೇಜ್ ಕಬ್ಬಿನಿಂದ ಸಕ್ಕರೆ ಅಂಶ ಆ ರಿಕವರಿ ಮೇಲೆ ಇಷ್ಟಿಂತ ಇಷ್ಟಂತ ನಾವು ಮಾಡ್ತೀವಿ. ಈ ವರ್ಷ 2090 ರೂಪಾಯಿ ಇದೆ ಒಂದು ಕ್ವಿಂಟಲ್ ಕಬ್ಬಿಗೆ. ಸೊ ಅದು ಫ್ಯಾಕ್ಟ್ರಿಯಿಂದ ಫ್ಯಾಕ್ಟ್ರಿಗೆ ವ್ಯತ್ಯಾಸ ಆಗುತ್ತೆ, ಯಾಕಂದ್ರೆ ಆ ಫ್ಯಾಕ್ಟ್ರಿ ಎಲ್ಲಿ ಯಾವ ರಾಜ್ಯದಲ್ಲಿದೆ ಯಾವ ಪ್ರದೇಶದಲ್ಲಿದೆ ಅಲ್ಲಿ ಸಕ್ಕರೆ ಅಂಶ ಎಷ್ಟಿದೆ ಅದ್ರ ಮೇಲೆ ಅವಲಂಬಿತವಾಗಿರುತ್ತೆ. ಸೊ ಈಗ ಪ್ರಮುಖವಾಗಿ ನೀವು ಕೇಳೋ ಪ್ರಶ್ನೆ ತೋಟಗಾರಿಕೆ ಬೆಳೆಗಳಿಗೆ, ತೋಟಗಾರಿಕೆ ಬೆಳೆಗಳಿಗೆ ಹಣ್ಣು ಮತ್ತು ತರಕಾರಿಗಳಿರ್ಬೋದು ಇವಲ್ಲಿ ಇವಕ್ಕೆ ಬೆಂಬಲ ಬೆಲೆ ಇಲ್ಲ. ಸೊ ಇದರಲ್ಲಿ ಸಾಕಷ್ಟು ನಮ್ಮಲ್ಲಿ ಇದಕ್ಕೆ ಆ ರಾಜ್ಯಕ್ಕೆ ಬಿಟ್ಟದ್ದು ಕೃಷಿ ವಲಯ, ಅದರಲ್ಲಿ ಅವರೇ ಮಾಡ್ತಾರೆ ಮಾರ್ಕೆಟ್ ಇಂಟರ್ವೆನ್ಷನ್ ಸ್ಕೀಮ್ ಅಂತ ಬರುತ್ತೆ. ಆ ಸಂಬಂಧಪಟ್ಟ ರಾಜ್ಯ ಸರ್ಕಾರಗಳು ಸಮಯ ಬಂದಾಗ ಬಹಳಷ್ಟು ಬೆಲೆ ಕುಸಿತಗೊಂಡಾಗ ಯೋಜನೆ ಮೂಲಕ ಮಾರ್ಕೆಟ್ ಇಂಟರ್ವೆನ್ಷನ್ ಸ್ಕೀಮ್ ಪ್ರಕಾರ ಅವರು ಒಂದು ಬೆಂಬಲ ಬೆಲೆ ನಿಗದಿ ಮಾಡಿ ಅವುಗಳನ್ನು ರಾಜ್ಯ ಸರ್ಕಾರಗಳನ್ನು ಖರೀದಿ ಮಾಡಿ ಗ್ರಾಹಕರಿಗೆ ಅಥವಾ ಹಂಚಬಹುದು ಅಥವಾ ಮಾರಾಟ ಮಾಡಬಹುದು. ಈಗ ಸರ್ಕಾರ ಬೆಂಬಲ ಬೆಲೆಯನ್ನು ನಿಗದಿ ಮಾಡಿದಾಗ ಆ ಬೆಂಬಲ ಬೆಲೆಕ್ಕಿಂತಲೂ ಮಾರುಕಟ್ಟೆಯಲ್ಲಿ ಕೆಲವೊಮ್ಮೆ ಕಡಿಮೆ ರೇಟಲ್ಲಿ ಖರೀದಿ ಮಾಡ್ತಿರ್ತಾರೆ, ಮತ್ತು ಬೆಂಬಲ ಬೆಲೆ ಅಂತ ಸಂದರ್ಭದಲ್ಲಿ ಬೆಂಬಲ ಬೆಲೆ ಘೋಷಣೆ ಮಾಡಿದ ಉದ್ದೇಶಗಳು ಎಷ್ಟರ ಮಟ್ಟಿಗೆ? ಇದು ಸಾಮಾನ್ಯವಾಗಿ ಪ್ರತಿಯೊಬ್ಬ ರೈತರು ಕೇಳುವ ಪ್ರಶ್ನೆ. ನೀವು ಏನಕ್ಕಂದ್ರೆ ಬೆಂಬಲ ಬೆಲೆ ಸರ್ಕಾರ ಘೋಷಣೆ ಮಾಡಿರುತ್ತೆ, ಮಾರುಕಟ್ಟೆಯಲ್ಲಿ ಬೆಂಬಲ ಬೆಲೆ ಕಡಿಮೆ ಕಡಿಮೆ ಬೆಲೆ ಇರುತ್ತೆ, ಅವಾಗ ಏನ್ ಮಾಡ್ಬೇಕು ಅಂತ. ಸರ್, ನಮ್ಮಲ್ಲಿ ಸಾಮಾನ್ಯವಾಗಿ ಏನಾಗುತ್ತೆ ಅಂದ್ರೆ ಇದು ಒಂದು ನಮ್ಮಲ್ಲಿ ವ್ಯವಸ್ಥೆ ಇದೆ, ಪ್ರೊಸೀಜರ್ ಏನಿದೆ ಅಂದ್ರೆ ಬೆಂಬಲ ಘೋಷಣೆ ಮಾಡ್ತಕ್ಕಂದ್ರೆ ಕೇಂದ್ರ ಸರ್ಕಾರ ಅದನ್ನ ಪ್ರೊಕ್ಯೂರ್ಮೆಂಟ್ ಮಾಡೋದು, ಅದನ್ನ ಕೊಂಡ್ಕೊಳ್ಳೋದು ರಾಜ್ಯ ಸರ್ಕಾರಕ್ಕೆ ಬರುತ್ತೆ. ಸೊ ಈಗ ಆವಾಗ ಯಾವುದೇ ಒಂದು ಬೆಂಬಲ ಬೆಲೆ ದಿನ ನಮ್ಮಲ್ಲಿ ಬೆಲೆ ಯಾವ ವಸ್ತುವಿನ ಉತ್ಪನ್ನ ಬೆಲೆ ಹಂಗಾಮಿನಲ್ಲಿ ಎಷ್ಟು ಮಾರಾಟ ಆಗುತ್ತೆ ಅಂತ ಪ್ರತಿಯೊಂದು ಮಾಹಿತಿ ಸರ್ಕಾರದ ಬಗ್ಗೆ ಇರುತ್ತೆ. ಆ ಸಮಯದಲ್ಲಿ ಸುಗ್ಗಿ ಸಮಯದಲ್ಲಿ ಯಾವುದೇ ಒಂದು ಉತ್ಪನ್ನವು ಬೆಂಬಲ ಬೆಲೆಗಿಂತ ಕಡಿಮೆ ಬೆಲೆಯಲ್ಲಿ ಮಾರಾಟವಾಗ್ತಿದ್ದಾಗ ತಕ್ಷಣ ಆ ಸಂಬಂಧಪಟ್ಟ ಜಿಲ್ಲಾಧಿಕಾರಿ ಆ ಬೆಳೆಯಲ್ಲಿ ಪ್ರಮುಖವಾದ ಬೆಲೆ ಅವರು ರಾಜ್ಯ ಸರ್ಕಾರಕ್ಕೆ ಶಿಫಾರಸು ಮಾಡ್ತಾರೆ ಈ ತರ ಆಗ್ತಿದೆ. ರಾಜ್ಯ ಸರ್ಕಾರ ಅದನ್ನ ಎಲ್ಲ ಪರಿಶೀಲನೆ ಮಾಡಿ ಕೇಂದ್ರ ಸರ್ಕಾರದ ಜೊತೆ ಸಮಾಲೋಚನೆ ಮಾಡಿ ಈಗ ನಮಗೆ ಇದು ಬೇಕಾಗಿದೆ ಅಂತೇಳಿ ನಾವು ಬೆಲೆ ಕಡಿಮೆ ಇರ್ತದೆ ಅಂತೇಳಿ ಆವಾಗ ನಾವು ಬೆಂಬಲ ಬೆಲೆಗೆ ಪ್ರೊಕ್ಯೂರ್ಮೆಂಟ್ ಏನು ಸೆಂಟರ್ಸ್ ಏನು ಖರೀದಿ ಕೇಂದ್ರಗಳನ್ನು ಪ್ರಾರಂಭ ಮಾಡಲಿಕ್ಕೆ ಅನುಮತಿ ಕೊಡ, ಆ ಮೂಲಕ ನಮ್ಮಲ್ಲಿ ಇರ್ತಕ್ಕಂಥ ಏಜೆನ್ಸಿಗಳ ಮೂಲಕ ಖರೀದಿ ಕೇಂದ್ರಗಳು ಪ್ರಾರಂಭ ಮಾಡಿ ಅವುಗಳನ್ನು ಮೂಲಕ ನಾವು ಸರ್ಕಾರ ಖರೀದಿ ಮಾಡುತ್ತೆ ನಿಗದಿತ ಬೆಲೆಯಲ್ಲಿ. ತಾವು ಆರ್ಥಿಕ ತಜ್ಞರಾಗಿ ಏನು ಹೇಳ್ತೀರಿ, ಮಾರುಕಟ್ಟೆಯಲ್ಲಿ ಬೆಂಬಲ ಬೆಲೆ ಘೋಷಣೆಯಾದಾಗ ಆ ಬೆಂಬಲ ಬೆಲೆಕ್ಕಿಂತಲೂ ಯಾರೂ ಕಡಿಮೆ ಮಾರಾಟ ಖರೀದಿದಾರರು ಯಾರೂ ಸರಕನ್ನು ಖರೀದಿ ಮಾಡಬಾರ್ದು, ಅದಕ್ಕಿಂತಲೂ ಕಡಿಮೆ ದರದಲ್ಲಿ ಖರೀದಿ ಮಾಡಬಾರ್ದು ಅಂತಕ್ಕಂಥ ಒಂದು ಕಟ್ಟು ನಿಯಮಗಳು ಬಂದರೆ ಏನಾಗತ್ತಂತೀರಿ? ಸೊ ನಮ್ಮ ಇದ್ರ ಪ್ರಕಾರ ಕಟ್ಟು ನಿಯಮ ಅಂದರೆ ನೋಡ್ರಿ, ಒಂದು ನಾವು ಸ್ಪಷ್ಟವಾಗಿ ಅವರಿಗೆ ನಾವು ಹೇಳೋದಕ್ಕಿಂತ ನಮ್ಮ ಬೆಳೆದಂತಕ್ಕಂಥ ರೈತರು ನಮ್ಮಲ್ಲಿ ಬೆಳೆ ಬೆಳೀಲಿಕ್ಕೆ ಇರ್ತಕ್ಕಂಥ ತಾಳ್ಮೆ ಬೆಳೆಯನ್ನ ಮಾರುವ ಸಮಯದಲ್ಲಿ ಇರಲ್ಲ, ತಾಳ್ಮೆ ಸುಗ್ಗಿಯಲ್ಲಿ ಇದನ್ನೇ ಅವರು ಮಧ್ಯವರ್ತಿಗಳು ಮತ್ತು ಲಾಭ ಮಾಡಲಿಕ್ಕೆ ಮಧ್ಯವರ್ತಿಗಳು ಮತ್ತು ಏನ್ ನಮ್ಮ ವಾಣಿಜ್ಯೋದ್ಯಮಿಗಳಿರ್ತಾರೆ ಅವ್ರು ಏನ್ ಮಾಡ್ತಾರೆ, ಬೇಗ ಅದೇ ರೇಟಿಗೆ ಕಡಿಮೆ ರೇಟಿಗೆ ಪರ್ಚೇಸ್ ಮಾಡ್ತಾರೆ, ತಗೊಳ್ತಾರೆ, ಅದು ಮಾಡ್ತಾರೆ. ಅದ್ರ ಬದಲು ಸರ್ಕಾರ ಖಂಡಿತವಾಗಿ ಬೆಂಬಲ ಬೆಲೆ ಅನೌನ್ಸ್ ಮಾಡಿದ್ಮೇಲೆ ಖರೀದಿ ಕೇಂದ್ರ ಓಪನ್ ಮಾಡ್ತಾರೆ, ತಗೊಳ್ತಾರೆ, ಅದಕ್ಕಿಂತ ಸ್ವಲ್ಪ ಕಾಯ್ಬೇಕಾಗುತ್ತೆ. ಕಾದಾಗ ಅದರಿಂದ ನಾವು ಸಾಕಷ್ಟು ಇಂಥ ಉದಾಹರಣೆಗಳನ್ನು ನಾವು ನೋಡಿದ್ವಿ, ರೈತರು ಸಾಕಷ್ಟು ನಮ್ಮ ರೈತರುಗಳು ಹೇಳ್ತಾ ಇರ್ತಾರೆ ಬೆಂಬಲ ಬೆಲೆ ಕೇಂದ್ರ ಮಾಡೋದಕ್ಕಿಂತ ಮುಂಚಿತವಾಗಿ ನಾವು ಮಾರಿಬಿಟ್ಟಿದ್ವಿ ಅಂತ. ಸೊ ಅದಕ್ಕಿಂತ ಸ್ವಲ್ಪ ತಾಳ್ಮೆಯಿಂದ ಇದ್ದು ಖರೀದಿ ಕೇಂದ್ರ ಮಾಡೋದಕ್ಕೆ ಕೊಟ್ಟಾಗ ಖಂಡಿತವಾಗಿ ರೈತರಿಗೆ ಅನುಕೂಲ ಆಗುತ್ತೆ. ಸರ್, ಇನ್ನೊಮ್ಮೆ ಹೇಳ್ಬಿಡಿ ನಮ್ಮ ರೈತರಿಗೆ ಈ ವರ್ಷದ ಮುಂಗಾರು ಹಂಗಾಮಿನ ಬೆಂಬಲ ಬೆಲೆ ಎಷ್ಟೆಷ್ಟಿದೆ ಅನ್ನೋದನ್ನ ಇನ್ನೊಮ್ಮೆ ನಮ್ಮ ರೈತರಿಗೆ ಹೇಳ್ಬಿಡಿ. ಪ್ರತಿ ಕ್ವಿಂಟಾಲ್ಗೆ ಎಷ್ಟು? ಪ್ರತಿ ಕ್ವಿಂಟಾಲ್ ಬೆಲೆಗೆ ಭತ್ತ ಸಾಮಾನ್ಯ 1940 ರೂಪಾಯಿ, ಭತ್ತ ಗ್ರೇಡ್ ಎ 1960 ರೂಪಾಯಿ, ಜೋಳ ಹೈಬ್ರಿಡ್ ಜೋಳ 2738 ರೂಪಾಯಿ, ಮಾಲ್ದಂಡಿ ಜೋಳ 2758 ರೂಪಾಯಿ, ಸಜ್ಜೆ 2250 ರೂಪಾಯಿ, ರಾಗಿ 3377 ರೂಪಾಯಿ, ಮೆಕ್ಕೆಜೋಳ 1870 ರೂಪಾಯಿ, ತೊಗರಿ 6300 ರೂಪಾಯಿ, ಹೆಸರು 7275 ರೂಪಾಯಿ, ಉದ್ದು 6300 ರೂಪಾಯಿ, ಶೇಂಗಾ 5550 ರೂಪಾಯಿ, ಸೂರ್ಯಕಾಂತಿ 6015 ರೂಪಾಯಿ, ಸೋಯಾಬೀನ್ 3950 ರೂಪಾಯಿ, ಎಳ್ಳು 7307 ರೂಪಾಯಿ, ಹುಚ್ಚೆಳ್ಳು 6930 ರೂಪಾಯಿ, ಹತ್ತಿ ಅಂದರೆ ಮೀಡಿಯಂ 5726 ರೂಪಾಯಿ, ಹತ್ತಿ ಉದ್ದ ಅಂದರೆ ಲಾಂಗ್ ಸ್ಟೇಪಲ್ 6025 ರೂಪಾಯಿ. ಒಳ್ಳೆಯದು ಡಾಕ್ಟರ್ ಜಿ ಬಿ ಲೋಕೇಶ್ ಅವರೇ, 2021-22 ಸಾಲಿನ ಮುಂಗಾರು ಹಂಗಾಮಿಗೆ ಕೇಂದ್ರ ಸರ್ಕಾರ ಘೋಷಣೆ ಮಾಡಿದಂಥ ಬೆಂಬಲ ಬೆಲೆಯ ಒಂದು ವಿವರವಾದ ಮಾಹಿತಿ